ನಾನೇ ಹೇಳ್ಬಿಡ್ತೇನೆ, ಸಮಯದ ಅಭಾವ ಇರೋದ್ರಿಂದ. ನಮ್ಗೇನಾದರೂ ಸಮಸ್ಯೆ ಇದ್ದಾಗ ಮಿತ್ರವರ್ಗದವರು ಅಥವಾ ನಮ್ಗೆ ತುಂಬ ಬೇಕಾದವರು ಅಂಥವರು ನಮಗೆ ಸಮಸ್ಯೆ ಇದ್ದಾಗ ಕೆಲವರು ಏನ್ ಮಾಡ್ತಾರೆ ಅಂದರೆ ಹತ್ರನೇ ಸುಳಿಯೋಲ್ಲ, ಬಂಧು ಬಳಗ ಆಗಿರ್ಬೋದು ಯಾರೇ ಆಗಿರ್ಬೋದು ದೂರ ಸರಿತಾರೆ. ನಮಗೆ ಸಮಸ್ಯೆ ಇದ್ದು ನಾವು ಗೊಂದಲದಲ್ಲಿದ್ದಾಗ, ಅದೇ ಪರಿಸ್ಥಿತಿ ನಮಗೆ ಚೆನ್ನಾಗಿದ್ದಾಗ, ನಾವು ತುಂಬ ಹದ ಇದ್ದಾಗ ಅಂದರೆ ನಾವು ಚೆನ್ನಾಗಿದ್ದಾಗ ಅಂತ. ಅವರು ಏನ್ ಮಾಡ್ತಾರೆ ಅಂದರೆ ನಮ್ಮ ಒಳ್ಳೇದಾಗಿ ಶ್ರೀಮಂತಿಗೆ ಬಂದ್ಬಿಟ್ರೆ ಎಲ್ಲೆಲ್ಲಿರೋ ಸಂಬಂಧಗಳೆಲ್ಲ ಹಚ್ಕೊಂಡು ನಮ್ಮ ಹತ್ರ ಓಡ್ ಬಂದ್ಬಿಡ್ತಾರೆ. ಅದೇ ನಾವು ಚೆನ್ನಾಗಿಲ್ದೇ ಇದ್ದಾಗ ಯಾರೂ ನಮ್ಮನ್ನು ಸುಳಿಯಲ್ಲ, ಮಾತಾಡ್ಸಲ್ಲ. ಹದ ಇದ್ದಾಗ ಕದ ತೆಗೆಯೋರು ಅಂದರೆ ನಮ್ಮನ್ನ ಅವಾಗ ಗುರುತಿಸ್ತಾರೆ, ಅಯ್ಯೋ ಏನೋ ಮನ್ನಣೆ ಹಾಕ್ತಾರೆ, ಮಣೆ ಹಾಕ್ತಾರೆ, ಮಾತನಾಡಿಸ್ತಾರೆ, ಆ ರೀತಿ ನಡ್ಕೋತಾರೆ ಕೆಲವು ಜನ. ಅದೇ ನಮ್ಮ ಪರಿಸ್ಥಿತಿ ಹದಗೆಟ್ಟಾಗ ರಕ್ತ ಸಂಬಂಧಿಗಳು ಮತ್ತೆ ಫ್ರೆಂಡ್ಸ್ ಆಗಿರ್ಬೋದು ಕೆಲವರು ತಿರುಗಿ ಕೂಡ ನೋಡಲ್ಲ. ಇಂಥವ್ರನ್ನ ನೋಡಿದಾಗಲೇ ಈ ಮಾತು ಬರುತ್ತೆ, ಹದ ಇದ್ದಾಗ ಕದ ತೆಗೆಯೋರು ಅಂತ. ಇದೊಂದು ಗಾದೆ ಮಾತು. ಶ್ರೋತೃಗಳೇ, ಸಾಕಷ್ಟು ಜನ ತುಂಬಾ ಚುರುಕಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಮೊದಲನೇ ಒಂದು ಪದಬಂಧಕ್ಕೆ ಶಾಂತಿನಿಯವರು ಮಾತನಾಡಿದ್ರು, ಈಗ ಲೈನ್ನಲ್ಲಿ ಚೂರು ವ್ಯತ್ಯಯ ಆಗಿರೋದ್ರಿಂದ ಸರಿಯಾಗಿ ಸಿಗ್ತಾ ಇಲ್ಲ ಲೈನ್. ಕಾರ್ಯಕ್ರಮನ ಮುಗಿಸುವ ಸಮಯ ಆಯಿತು. ನಾನು ಸ್ಟುಡಿಯೋದಿಂದ ಹೆಚ್ ಮೋಹನಾಕ್ಷಿ, ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ FM ಕೇಂದ್ರದಿಂದ ಪ್ರಸಾರವಾಯಿತು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಹಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ. ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ಇರುವಲ್ಲಿ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಆಕಾಶವಾಣಿ ಹಾಸನ FM. ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ, ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ತೆಂಗಿನ ಬೆಳೆ ಬಾಧಿಸುವ ಸಮಗ್ರ ರೋಗ ಹಾಗೂ ಕೀಟಗಳ ನಿಯಂತ್ರಣ ಕ್ರಮಗಳ ಕುರಿತು ಅರಸೀಕೆರೆಯ ಬೋರ್ನಕೊಪ್ಪಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ PS ಪ್ರಸಾದ್ ಅವರೊಂದಿಗೆ ಸಂದರ್ಶನ ಮೂಡಿ ಬರ್ತಾ ಇದೆ. ಇವರನ್ನ ಸಂದರ್ಶಿಸುತ್ತಾರೆ ಆರ್ಕಲಗುಡು ವಿ ಮಧುಸೂದನ್. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಡಾಕ್ಟ್ರೆ, ನಮ್ಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ TB ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? TB ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ TB ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. TB ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-0-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-0-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯನ್ನ ಬಾಧಿಸತಕ್ಕಂತಹ ವಿವಿಧ ರೋಗಗಳನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯ ಪ್ರಮುಖ ತೋಟಗಾರಿಕಾ ಬೆಳೆಗಳಲ್ಲಿ ತೆಂಗು ಕೂಡ ಒಂದು ಸ್ಥಾನವನ್ನ ಪಡೆದುಕೊಂಡಿದೆ. ಅತ್ಯಂತ ಹೆಚ್ಚು ಪ್ರದೇಶದಲ್ಲಿ ಇಲ್ಲಿ ತೆಂಗನ್ನ ಬೆಳೆಯಲಾಗುತ್ತೆ. ಬಹಳ ಇತ್ತೀಚೆಗೆ ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಡಿಯಲ್ಲಿಯೂ ಕೂಡ ಈ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಹೆಚ್ಚು ಹೆಚ್ಚು ಉತ್ಪಾದನೆಯನ್ನ ಮಾಡಲಿಕ್ಕೆ ಸರ್ಕಾರವು ಕೂಡ ಸಾಕಷ್ಟು ಕ್ರಮವನ್ನ ತೆಗೆದುಕೊಂಡಿದೆ. ಈ ನಿಟ್ಟಿನಲ್ಲಿ ಈ ಒಂದು ಯೋಜನೆಯು ಕೂಡ ಯಶಸ್ವಿ ಆಗಬೇಕು ಅಂತ ಹೇಳಿದರೆ ಒಳ್ಳೆಯ ತೆಂಗಿನ ಉತ್ಪಾದನೆಯನ್ನ ನಮ್ಮ ಕೃಷಿಕರು ಪಡೆಯಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಯಾವೆಲ್ಲ ಸಾಮಾನ್ಯವಾದಂತಹ ರೋಗಗಳು ತೆಂಗನ್ನ ಬಾಧಿಸುತ್ತೆ, ಅದನ್ನ ಹೇಗೆ ನಾವು ನಿರ್ವಹಣೆಯನ್ನ ಮಾಡುವಂತದ್ದು ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಸೀಕೆರೆಯಲ್ಲಿರುವ ತೋಟಗಾರಿಕಾ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ರೋಗಶಾಸ್ತ್ರಜ್ಞರಾಗಿರ್ತಕ್ಕಂತಹ ಡಾಕ್ಟರ್ PS ಪ್ರಸಾದ್ ಅವರು. ಪ್ರಸಾದ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಹಾಸನ ಜಿಲ್ಲೆಯಲ್ಲಿ ತೆಂಗು ಕೂಡ ಒಂದು ಪ್ರಮುಖವಾದಂತಹ ತೋಟಗಾರಿಕೆ ಬೆಳೆ. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ತೆಂಗಿನ ಬೆಳೆಯ ಪರಿಸ್ಥಿತಿ ಹೇಗಿದೆ? ಇವತ್ತು ತೆಂಗು ತಮಗೆಲ್ಲ ತಿಳಿದಿರುವಂತಹ ಒಂದು ಕಲ್ಪವೃಕ್ಷವಾಗಿದೆ, ಒಂದು ದೇವರ ಒಂದು ಮರ ಆಗಿ ಸಹ ನಾವು ನಮ್ಮ ಸಂಸ್ಕೃತಿಯಲ್ಲಿ ನಾವು ಈ ತೆಂಗನ್ನು ನಾವು ಆರಾಧಿಸ್ತಾ ಇದ್ದೇವೆ. ಇವತ್ತು ಸರಿಸುಮಾರು 23.09 ಬಿಲಿಯನ್ ತೆಂಗು ಉತ್ಪಾದನೆ ಇವತ್ತು ಆಗ್ತೈತೆ, ತೆಂಗಿನ ಕಾಯಿಗಳು ಉತ್ಪಾದನೆ ಆಗ್ತೈತೆ. ಸರಾಸರಿ 2.03 ಮಿಲಿಯನ್ ಹೆಕ್ಟೇರ್ ಏರಿಯಾ ಪ್ರದೇಶದಲ್ಲಿ ತೆಂಗು ಬೆಳೀತಾ ಇದ್ದಾರೆ ನಮ್ಮ ದೇಶದಲ್ಲಿ. ಅದರಲ್ಲಿ ಸರಾಸರಿ 1,141 ಕಾಯಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಸರಾಸರಿ ಇಳುವರಿ ಬರ್ತಾ ಇದೆ. ಇಳುವರಿ ಸಹ ಇವತ್ತು ಕಡಿಮೆ ಆಗ್ತಾ ಇದೆ ಬರುವಂತಹ ದಿನಗಳಲ್ಲಿ ಹಲವಾರು ಕಾರಣಗಳಿಂದ. ಒಂದು ಏನು, ನಮ್ಮ ಅರಸೀಕೆರೆ ಭಾಗ ಕೆಲವು ಚಂದ್ರಪಣ್ಣ ಭಾಗದಲ್ಲಿ ಒಂದು ಬರದಿಂದ ಇರಬಹುದು, ನೀರಿನ ಅಭಾವದಿಂದ ಇರಬಹುದು, ಮತ್ತೆ ರೋಗ ಮತ್ತು ಕೀಟಗಳ ಬಾಧೆಯಿಂದ ಇರಬಹುದು. ಇವತ್ತು ಬಿಳಿ ನೊಣ ಅನ್ನೋದು ಒಂದು ಬಹಳ ಅತಿಯಾಗಿ ಆಕ್ರಮಿಸ್ಕೊಳ್ತಾ ಇದೆ, ಆ ಒಂದು ಕೀಟದ ಬಾಧೆಯಿಂದ ಇರಬಹುದು, ಮತ್ತೆ ಹಲವಾರು ರೋಗಗಳು, ಕಾಂಡಸೂರು ರೋಗ, ಅಣಬೆ ರೋಗಗಳು, ಇದೆಲ್ಲ ಬಾಧಿಸುವಂತಹ ರೋಗ ಮತ್ತು ಕೀಟಗಳು ಮತ್ತೆ ವಾತಾವರಣದ ವೈಪರೀತ್ಯಗಳಿಂದ ಇವತ್ತು ತೆಂಗಿನ ಇಳುವರಿ ಮತ್ತು ಪ್ರದೇಶನು ಸಹ ಕಡಿಮೆ ಆಗ್ತಾ ಇದೆ. ಇದ್ರ ಎಲ್ಲದ ಸಲುವಾಗಿ ಇವತ್ತು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸಹ ಒಂದು ಆತ್ಮನಿರ್ಭರ್ ಭಾರತ ಯೋಜನೆ ಅಡಿಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ತೆಂಗು ಬೆಳೆಯನ್ನೇ ಸಹ ಸೆಲೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಹಲವಾರು ಸೌಲಭ್ಯಗಳು ಸಹ ತೆಂಗಿನ ಒಂದು ಉತ್ತೇಜನಕ್ಕೆ ಅದರ ಪ್ರದೇಶವಾರು ಹೆಚ್ಚಿಸಬೇಕು ಅನ್ನೋದ್ರ ಮೇಲೆ ಇವತ್ತು ಹಲವಾರು ಸೌಲಭ್ಯಗಳನ್ನು ಸಹ ಒದಗಿಸಿದ್ದಾರೆ. ಇದನ್ನು ಸಮರ್ಪಕವಾಗಿ ಉಪಯೋಗಿಸಿಕೊಂಡು ರೈತರು ಸಹ ತಮ್ಮ ವಿಸ್ತೀರ್ಣವನ್ನು ಹೆಚ್ಚು ಮಾಡಿಕೋದಾಗಿ ತಿಳಿಯಪಡಿಸುತ್ತೇನೆ. ಈಗ ನಿರೀಕ್ಷಿತ ಪ್ರಮಾಣದಲ್ಲಿ ನಮಗೆ ಫಸಲು ಅಥವಾ ಇಳುವರಿ ಅನ್ನುವಂಥದ್ದು ದೊರೀತಾ ಇಲ್ವಾ? ಇವತ್ತು ಹಲವಾರು ಈಗ ಆಲ್ರೆಡಿ ಹೇಳ್ದಂಗೆ ರೋಗ ಮತ್ತು ಕೀಟಗಳ ಬಾಧೆಯಿಂದ ತೆಂಗು ಬಹಳ ನಶಿಸ್ತಾ ಇದೆ. ಹಲವಾರು ರೋಗಗಳು ಈ ಒಂದು ತೆಂಗಿನ ಬೆಳೆಗೆ ಆಕ್ರಮಿಸಿಕೊಂಡಿದ್ದಾವೆ. ತೆಂಗಿನ ರೋಗಗಳಿಂದನೇ ಗಣನೀಯವಾಗಿ 10-25% ಅಷ್ಟು ತೆಂಗಿನ ಕಾಯಿಯಲ್ಲಿ ಇಳುವರಿ ಸಹ ಕಡಿಮೆ ಆಗ್ತಾ ಇದೆ ರೋಗ ಮತ್ತು ಕೀಟಗಳ ಬಾಧೆಯಿಂದ. ಈ ಸಮಗ್ರ ರೋಗ ಮತ್ತು ಕೀಟಗಳನ್ನು ನಾವು ನಿರ್ವಹಿಸಿಯಾದಲ್ಲಿ 25% ಇಳುವರಿಯನ್ನು ನಾವು ಕಡಿಮೆ ಮಾಡಿಕೊಂಡಿದ್ದೀವಿ, ಅದನ್ನು ಹೆಚ್ಚಿಸ್ಕೋಬಹುದು ಅನ್ನೋದನ್ನ ನಾವು ತಿಳಿಯಪಡಿಸಬಹುದು. ಈ ತೆಂಗಿನಲ್ಲಿ ಬರುವಂತ ರೋಗಗಳು ಯಾವ್ಯಾವು ಅನ್ನೋದನ್ನ ನಾವು ತಿಳಿಯೋಣ. ತೆಂಗಿನಲ್ಲಿ ಬಹುಮುಖ್ಯವಾಗಿ ಈ ಒಂದು 5-6 ರೋಗಗಳು ಕಾಣಿಸ್ಕೊಳ್ತವೆ. ಅದರಲ್ಲಿ ಬಹುಮುಖ್ಯವಾಗಿ ಬರುವಂತ ರೋಗ ಒಂದು ಅಂದ್ರೆ ಬಡ್ರಾಟ್, ಏನು ಸುಳಿ ಕೊಳೆ ರೋಗ ಅಂತ ಒಂದು ಹೇಳ್ತೀವಿ. ಅದು ಬಹುಮುಖ್ಯವಾಗಿ ಈ ಒಂದು ಮಳೆ ಹೆಚ್ಚಾದಂತ ಪ್ರದೇಶಗಳಲ್ಲಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಮತ್ತೆ ಕೋಸ್ಟಲ್ ಏರಿಯಾದಲ್ಲೂ ಈ ಒಂದು ರೋಗ ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತೆ. ಮತ್ತೆ ಮಳೆ ಹೆಚ್ಚು ಬೀಳುವ ಪ್ರದೇಶಗಳು ಸಹ ಈ ರೋಗವನ್ನು ಕಾಣಿಸಿಕೊಳ್ಳುತ್ತದೆ. ತದನಂತರ ಅಣಬೆ ರೋಗ ಅಂತ ಏನ್ ಹೇಳ್ತೀವಿ, ಬೇಸಲ್ ಸ್ಟೆಮ್ ರಾಟ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಅಥವಾ ತಂಜಾವೂರು ವಿಲ್ಟ್ ಅಂತ ಹೇಳ್ತೀವಿ, ಮತ್ತೆ ಅಣಬೆ ರೋಗ ಅಂತ ಹೇಳ್ತೀವಿ. ನಮ್ಮ ಕನ್ನಡದಲ್ಲಿ ಇದನ್ನು ಅಣಬೆ ರೋಗ ಅಂತ ರೈತರು ಒಂದು ವಾಡಿಕೆಯಾಗಿ ಈ ಒಂದು ರೋಗವನ್ನು ಕರೀತಾರೆ. ಈ ಒಂದು ರೋಗವು ಸಹ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಇದ್ರ ಜೊತೆಗೆ ಅರಸೀಕೆರೆ ಭಾಗ, ತಿಪ್ಟೂರು ಭಾಗ ಇದರಲ್ಲಿ ಬಹುಮುಖ್ಯವಾಗಿ ಕಾಣಿಸ್ಕೊಳ್ಳುವಂತ ಒಂದು ರೋಗ ಅಂದ್ರೆ ಕಾಂಡಸೋರು ರೋಗ. ಈ ಒಂದು ರೋಗವನ್ನು ಇತ್ತೀಚಿನ ದಿನಗಳಲ್ಲಿ ಬಹುಮುಖ್ಯವಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಇದರ ಜೊತೆಗೆ ರೂಟ್ ವಿಲ್ಟ್ ಅಂತ ಕರಿತೀವಿ, ಬೇರು ಸೊರಗು ರೋಗ ಅಂತ ಬರುತ್ತೆ. ತದನಂತರ ಲೀಫ್ ರಾಟ್ ಅಂತ, ಎಲೆ ಕೊಳೆ ರೋಗ ಅಂತ ಬರುತ್ತೆ. ಮತ್ತೆ ಎಲೆ ಚಿಕ್ಕೆರಗುಗಳಲ್ಲಿ 2 ವಿಧಗಳಿದೆ, ಒಂದು ಗ್ರೇ ಲೀಫ್ ಬ್ಲೈಟ್ ಅಂತ ಕರಿತೀವಿ, ಇನ್ನೊಂದು ಲ್ಯಾಸೋಡಿಪ್ಲೋಡಿಯಾ ಬ್ಲೈಟ್ ಅಂತ ಕರಿತೀವಿ. ಈ ರೋಗಗಳು ಬಹುಮುಖ್ಯವಾಗಿ ಈ ಒಂದು ತೆಂಗು ಬೆಳೆಯುವ ಪ್ರದೇಶಗಳಲ್ಲಿ ಕಾಣಿಸ್ಕೊಡ್ತವೆ. ಇದ್ರ ಜೊತೆಗೆ ಇನ್ನೊಂದು, ರೈತರು ಆವಾಗವಾಗ ಸಮಸ್ಯೆಗಳನ್ನು ಹೇಳ್ತಾನೆ ಇರ್ತಾರೆ, ಎಲೆ ಕಾಯಿಗಳು ನಮ್ಮ ತೆಂಗಿನ ಮರದಿಂದ ಉದುರುತ್ತವೆ, ಇದಕ್ಕೇನ್ ರೀಸನ್? ಇದು ಹಲವಾರು ಕಾರಣಗಳಿಂದ ಈ ಒಂದು ರೋಗದ ಲಕ್ಷಣಗಳು ಸಹ ಕಂಡು ಬರ್ತವೆ. ಇದ್ರ ಬಗ್ಗೆ ಸಮಗ್ರ ನಿರ್ವಹಣೆಯನ್ನ ಈಗ ತಿಳ್ಕೊಳ್ಳೋಣ ಒಂದೊಂದಾಗಿ. ತಾವು ಹೇಳಿದ್ರಿ ಸುಳಿ ಕೊಳೆ ರೋಗ ಅನ್ನೋದು ಸಾಮಾನ್ಯವಾಗಿ ಎಲ್ಲಿ ಹೆಚ್ಚು ಮಳೆ ಬೀಳುತ್ತೋ ಅಂತ ಪ್ರದೇಶದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತೆ ಅಂತ ಹೇಳಿ. ಈ ಸುಳಿ ಕೊಳೆ ರೋಗ ಅಂತ ಅಂದ್ರೇನು, ಯಾವ ರೋಗಾಣುವಿನಿಂದ ಈ ರೋಗ ಬರುತ್ತೆ, ಏನೆಲ್ಲ ಲಕ್ಷಣಗಳನ್ನ ಇದು ವ್ಯಕ್ತಪಡಿಸುತ್ತೆ? ಈ ಒಂದು ಸುಳಿ ಕೊಳೆ ರೋಗ, ನಾನು ಮೊದಲೇ ಹೇಳದಂಗೆ, ಇದು ಹೆಚ್ಚಾಗಿ ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಮತ್ತು ಕೋಸ್ಟಲ್ ಬೆಲ್ಟ್ಗಳಲ್ಲಿ ಈ ರೋಗ ಒಂದು ಕಾಣಿಸ್ಕೊಳ್ಳುತ್ತೆ. ಈ ರೋಗ ಒಂದು ಶಿಲೀಂಧ್ರ ಫೈಟೋಪ್ತರ ಪಾಲ್ಮಿವರ ಅಂತ ಒಂದು ಶಿಲೀಂಧ್ರದಿಂದ ಈ ಒಂದು ರೋಗ ಬರುತ್ತೆ. ಈ ರೋಗದ ಬಹುಮುಖ್ಯವಾದ ಲಕ್ಷಣಗಳು ಏನಂದ್ರೆ, ಏನು ನಾವು ಸುಳಿ ಅಂತ ಏನ್ ಹೇಳ್ತೀವಿ, ಸುಳಿ ಮತ್ತೆ ಸುಳಿಗೆ ಅಕ್ಕಪಕ್ಕದ ಎಲೆಗಳು ಮೊದಲು ಪ್ರಾರಂಭದಲ್ಲಿ ಹಳದಿ ಆಗ್ತವೆ, ಮತ್ತೆ ಅವು ಜೋತ್ ಬೀಳಂತದ್ದು ಸೊರಗಂತದ್ದು ಸೊರಗಂತದ್ದು ಕಾಣಿಸ್ತೇವೆ. ಅದೇ ಆ ಸುಳಿಯ ಬುಡದಲ್ಲಿ ನೋಡಿದಾಗ ಆ ಒಂದು ರಾಟನ್ ಆಗಿರುತ್ತೆ, ಕೊಳತಿದ್ದು, ಮತ್ತೆ ಪೌಲ್ ಸ್ಮೆಲ್ ಅಂದ್ರೆ ಕೆಟ್ಟ ವಾಸನೆ ಆ ಒಂದು ಕೊಳತ ಜಾಗದಿಂದ ಬರುತ್ತೆ. ಇದು ಬಹುಮುಖ್ಯವಾಗಿ ಈ ರೋಗದ ಲಕ್ಷಣ. ಸುಳಿ ಮತ್ತೆ ಅಕ್ಕಪಕ್ಕದ ಎಲೆಗಳು, ಸುಳಿಯ ಅಕ್ಕಪಕ್ಕದ ಎಲೆಗಳು ಈ ರೋಗ ಪ್ರಾರಂಭಿಕವಾಗಿ ಕಾಣಿಸ್ಕೊಳ್ಳುತ್ತೆ. ಇದು ಮೊದಲೇ ಅಂತ. ಈ ರೋಗ ಬಂದ ತಕ್ಷಣ ನಾವು ಪ್ರಾರಂಭಿಕ ಹಂತದಲ್ಲಿ ಯಾವಾಗ ಸುಳಿ ಮತ್ತು ಸುಳಿ ಗರಿಗಳು ಹಳದಿ ಆಗ್ತವೆ, ಬಾಡಿ ಬಿದ್ದು ಜೋತ್ ಬೀಳ್ತವೆ, ಆ ಒಂದು ಕ್ಷಣದಲ್ಲೇನ ನಾವು ರೋಗವನ್ನು ಪತ್ತೆ ಹಚ್ಚಿ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ನಿರ್ವಹಣಾ ಕ್ರಮ ಏನೇನು ಅಂತ ಅಂದ್ರೆ, ಒಂದು, ಯಾವ ಮರಗಳು ರೋಗಕ್ಕೆ ತುತ್ತಾಗ್ತವೋ ತಕ್ಷಣ ಐಡೆಂಟಿಫೈ ಮಾಡಿ ಆ ಒಂದು ಸುಳಿ ಕೊಳೆ ರೋಗ ಅಥವಾ ಬಾಡ್ದಂಗಿರುತ್ತೆ ಆ ಸುಳಿನ ಕಟ್ ಮಾಡಿ ಅದನ್ನ ನಾವು ಹೊರಗಡೆ ತೆಗೆದು ಆ ಸುಳಿ ಜಾಗ ಮತ್ತು ಗರಿಗಳೆಲ್ಲ ನಾವು ಸುಟ್ಟಾಕ್ಬೇಕಾಗತ್ತೆ ಒಂದು. ಮತ್ತೆ ಆ ಸುಳಿ ಜಾಗವನ್ನ ನಾವು ನೀಟಾಗಿ ನೀರಿನಿಂದ ತೊಳೆದು ಆ ಜಾಗಕ್ಕೆ ನಾವು ಬೋಡೋ ದ್ರಾವಣ 1% ಬೋಡೋ ದ್ರಾವಣವನ್ನು ಹಾಕಬೇಕಾಗತ್ತೆ, ಅಥವಾ ಕ್ಲೋರೋಥಲನಿಲ್ ಕವಾಚ್ ಅಂತ ಒಂದು ಔಷಧಿ ಬರುತ್ತೆ, ಕ್ಲೋರೋಥಲನಿಲ್, ಅದನ್ನ 300 ml ನೀರಿಗೆ 3 gram ಔಷಧಿಯನ್ನು ಮಿಶ್ರಣವನ್ನು ಹಾಕಂತದ್ದು, ಅಥವಾ 1% ಬೋಡೋ ದ್ರಾವಣವನ್ನು ಹಾಕಿ ಆ ಜಾಗಕ್ಕೆನೆ ಯಾವ ಇಲ್ಲಿ ಏನು ಸುಳಿ ಕೊಳೆದ ಆ ರಾಟನ್ ಟಿಶ್ಯೂನೆಲ್ಲ ಹೊರಗಡೆ ತೆಗೆದು ಆ ಕ್ಲೀನ್ ಮಾಡಿ ಆ ಬಡ್ ಜಾಗನ್ನ, ಅಥವಾ ಸುಳಿ ಕೊಳೆದು ಹೋಗಿರೋದು ಜೋತ್ ಬಿದ್ದಿರ್ತಲ್ಲ ಸುಳಿನ ಕಟ್ ಮಾಡಿ ಆ ಸುಳಿ ಜಾಗಕ್ಕೆ 1% ಬೋಡೋ ದ್ರಾವಣ ಅಥವಾ ಕ್ಲೋರೋಥನಿಲಿನ್ ಅಂತ ಅದನ್ನ 3 gram 300 ml ನೀರಿಗೆ ಮಿಶ್ರಣ ಮಾಡಿ ಹಾಕಂತದ್ದು. ಮತ್ತೆ ಹಾಕದ್ಮೇಲೆ ಮತ್ತೆ ಮಳೆ ನೀರು ಆ ಜಾಗಕ್ಕೆ ಹೋಗದೆ ರೀತಿ ಪಾಲಿಥಿನ್ ಕವರ್ ಅಲ್ಲಿ ನಾವು ಅದ ಸುಳಿ ಜಾಗವನ್ನ ಕಟ್ಟಬೇಕಾಗತ್ತೆ ಸ್ವಲ್ಪ ಮಟ್ಟಿಗೆ. ಎಲ್ಲಿವರೆಗೆ ಕಟ್ಟಬೇಕಾಗತ್ತೆ ಅಂದ್ರೆ ಹೊಸ ಸುಳಿ ಬರೋವರೆಗೂ ಸಹ ಆ ಪಾಲಿಥಿನ್ ಕವರ್ ಅಲ್ಲಿ ಕಟ್ಟಿ ನಾವು ಮಳೆ ಮತ್ತು ನೀರಿನಿಂದ ರಕ್ಷಣೆಯನ್ನು ಪಡಿಬೇಕಾಗತ್ತೆ. ಇದು ರೋಗದ ಲಕ್ಷಣ. ಸಾಮಾನ್ಯವಾಗಿ ಎಷ್ಟು ವಯಸ್ಸಿನ ಗಿಡಗಳಿಗೆ ಈ ತರಹದ ರೋಗ ಬರುವಂತ ಸಾಧ್ಯತೆ? ಈ ಒಂದು ರೋಗ ಸಾಮಾನ್ಯವಾಗಿ ಎಳೆ ಗಿಡಗಳು 7-8-10 ವರ್ಷದ ಮರಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಒಂದೊಂದು ಸರಿ ದೊಡ್ಡ ಒಂದು 15-20 ವರ್ಷದ ಮರಗಳು ಸಹ ಕಾಣಬರುತ್ತೆ. ಬಟ್ ಸಾಮಾನ್ಯವಾಗಿ ಎಳೆ ವರ್ಷ ವಿತಿನ್ 5-6 ಇಯರ್ಸ್ ಗಿಡಗಳಲ್ಲೇ ಈ ಒಂದು ಬಡ್ರಾಟ್ ಏನು ಸುಳಿಕೊಳ್ಳೆ ರೋಗ ಯಥೇಚ್ಛವಾಗಿ ಕಾಣಿಸ್ಕೊಳ್ಳುತ್ತೆ. ಅದು ಮಳೆ ಬೀಳುವಂತ ಸಮಯದಲ್ಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ಎಲ್ಲಿ ಮಲೆನಾಡು ಪ್ರದೇಶ ಆಗಿರ್ಬೋದು ಅಥವಾ ಕರಾವಳಿ ಪ್ರದೇಶಗಳಲ್ಲಿ ಮಳೆ ಬೀಳೋದಕ್ಕಿಂತ ಮುಂಚಿತ ಏನ್ ಮುಂಗಾರು ಸ್ಟಾರ್ಟ್ ಆಗುತ್ತೆ ಮೇ ಜೂನ್ ಹಂಗೆ ಅದಕ್ಕಿಂತ ಮುಂಚಿತವಾಗಿ 1% ಬೋಡೋ ದ್ರಾವಣವನ್ನ ಆ ಗರಿಗಳಿಗೆ ಸಿಂಪಡಣೆ ಮಾಡೋದು ಸಹ ಒಳ್ಳೇದಾಗುತ್ತೆ. ಈ ಒಂದು ರೋಗದ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ತಡೆಗಟ್ಟಬಹುದು. ಹೀಗೆ ಸುಳಿಕೊಳ್ಳೆ ರೋಗ ಹೇಗೆ ಬರುತ್ತೆ, ಅದನ್ನ ಹೇಗೆ ನಿರ್ವಹಣೆ ಮಾಡುವಂತದ್ದು ಅನ್ನುವಂತ ವಿಚಾರಗಳನ್ನ ತಿಳಿಸಿದ್ರಿ. ಇದೇ ರೀತಿ ತೆಂಗನ್ನ ಬಾಧಿಸತಕ್ಕಂತಹ ಮತ್ತೊಂದು ರೋಗ ಅಣಬೆ ರೋಗ. ಅಣಬೆ ರೋಗ ಹೇಗೆ ಬರುತ್ತೆ, ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ ಇದು ಬಂದಾಗ? ಅಣಬೆ ರೋಗ ಇದು ಈ ಒಂದು ಬೇಸಲ್ ಸ್ಟೆಮ್ ರಾಟ್ ಅಂತಲೂ ಕರೀತಾರೆ ಈ ಒಂದು ರೋಗವನ್ನ, ಅಥವಾ ತಂಜಾವೂರು ವಿಲ್ಟ್ ಅಂತಲೂ ಕರೀತಾರೆ, ಅಥವಾ ನಮ್ಮ ರೈತರು ಒಂದು ಇದಾಗಿ ಅಣಬೆ ರೋಗ ಅಂತ ಕರೀತಾರೆ. ಈ ಒಂದು ತಂಜಾವೂರು ವಿಲ್ಟ್ ಅಂತ ಏನಕ್ಕೆ ಈ ರೋಗಕ್ಕೆ ಕರೀತಾರೆ ಅಂದ್ರೆ, ಇದು ಮೊದಲನೇದಾಗಿ ತಂಜಾವೂರು ಬೆಲ್ಟ್ ತಮಿಳುನಾಡಿನ ತಂಜಾವೂರು ಏರಿಯಾದಲ್ಲಿ ಈ ಒಂದು ರೋಗ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಇದನ್ನ ತಂಜಾವೂರು ವಿಲ್ಟ್ ಅಂತಲೂ ಸಹ ಕರೀತಾರೆ ಈ ರೋಗವನ್ನ, ಅಣಬೆ ರೋಗವನ್ನ. ಇದು ಸಾಮಾನ್ಯವಾಗಿ 1952 ಮೊದಲನೇ ಬಾರಿ ತಮಿಳುನಾಡಿನ ತಂಜಾವೂರು ಪ್ರದೇಶದಲ್ಲಿ ಈ ಒಂದು ರೋಗ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ತಂಜಾವೂರು ವಿಲ್ಟ್ ಅಂತ ಕರೀತಾರೆ. ಈ ರೋಗವು ಸಹ ಒಂದು ಸಿಲಿಂಡರಿಂದ ಬರುವಂತಹ ಒಂದು ರೋಗ. ಗ್ಯಾನೋಡರ್ಮ ಅಪ್ಲಾನೈಟಮ್ ಅಥವಾ ಗ್ಯಾನೋಡರ್ಮ ಲುಸಿಡಮ್ ಅಂತ ಒಂದು ಸಿಲಿಂಡರದಿಂದ ಈ ಒಂದು ರೋಗ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಅಣಬೆ ರೋಗವು ಬೇರಿನ ಮುಖಾಂತರ ಮಣ್ಣಿನಲ್ಲಿ ಈ ಒಂದು ರೋಗಾಣು ವಾಸಿಸಿದ್ದು ಬೇರಿನ ಮುಖಾಂತರ ಈ ಒಂದು ಮರಗಳಿಗೆ ಪ್ರವೇಶ ಪಡ್ಕೊಳ್ಳುತ್ತೆ. ಇದು ಸುಮಾರು 1-4 ಅಡಿವರೆಗೂ ಕಂದು ಬಣ್ಣದ ದ್ರವ ಸೋರುತ್ತೆ. ರೋಗದ ಲಕ್ಷಣಗಳು ನಂತರ ಮರಗಳನ್ನು ಮೇಲ್ಗಡೆ ನೋಡಿದಂತ ಇದರಲ್ಲಿ ಹೊರಗಡೆ ಎಲೆಗಳು ಮೊದಲು ಅಳೆಯಾಗ್ತವೆ, ಮತ್ತೆ ಜೋತ್ ಬೀಳ್ತವೆ, ಮತ್ತೆ ಎಲೆಗಳೆಲ್ಲ ಒಣಗೋಗ್ತವೆ. ಇದು ರೋಗದ ನಂತರ ಗಣನೀಯವಾಗಿ ಇಳುವರಿಯಲ್ಲೂ ಸಹ ಕಡಿಮೆ ಬರುತ್ತದೆ. ಕಾಯಿಗಳು ದಪ್ಪ ಆಗೋದಿಲ್ಲ, ಬಂಚಸಲ್ಲಿ ನಂಬರ್ ಆಫ್ ಕಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಮತ್ತೆ ಕಾಯಿನ ಥಿಕ್ನೆಸ್ ಸಹ ಒಂದು ಕಡಿಮೆ ಆಗುತ್ತೆ, ಮತ್ತೆ ಆಯಿಲ್ ಕಂಟೆಂಟ್ ಸಹ ಕೊಬ್ಬರಿಲಿ ಸಹ ಕಡಿಮೆ ಆಗುತ್ತೆ. ಇದು ಟೋಟಲಿ ಇಳುವರಿಯಲ್ಲೂ ಸಹ ಗಣನೀಯವಾಗಿ ಕಡಿಮೆ ಆಗುತ್ತೆ. ಮರದ ಮೇಲ್ಗಡೆ ಕಾಂಡದ ಮೇಲೆ ಅಣಬೆಗಳು ಬರತಕ್ಕಂತ ಸಾಧ್ಯತೆ ಇರುತ್ತೆ ನಂತರದಲ್ಲಿ, ಅದು ಫೈನಲ್ ಸ್ಟೇಜ್. ಏನು ಬುಡದಲ್ಲಿ ಏನು ಬೇರಿಂದ ಮೇಲ್ಗಡೆಗೆ ಬುಡ ಇರುತ್ತಲ್ಲ, ಅದು ಕಾಂಡದಲ್ಲಿ ನಂತರದಲ್ಲಿ ಬಣ್ಣ ಬಣ್ಣದ ಕೆಂಪು ಕಂದು ಮಿಶ್ರಿತ ಬಣ್ಣದ ಅಣಬೆಗಳು ಹೊರಗಡೆ ಕಾಣಿಸ್ಕೊಳ್ತವೆ. ಇದು ಫೈನಲ್ ಅಂತ. ಒಂದು ಸರಿ ಅಣಬೆ ರೋಗ ಬೇರಲ್ಲಿ ಹೊರಗಡೆ ಬಂತು, ಅಣಬೆ ಲಕ್ಷಣ ಕಾಣಿಸ್ಕೊತು ಅಂದ್ರೆ ಅದು ಫೈನಲ್ ಹಂತದ ರೋಗದ ಫೈನಲ್ ಹಂತವನ್ನ ತಲುಪಿದೆ ಅಂತ. ಪ್ರಾರಂಭಿಕದಲ್ಲಿ ಮೊದಲು ಬೇರಿನ ಮುಖಾಂತರ ಬೇರನ್ನ ಡ್ಯಾಮೇಜ್ ಮಾಡುತ್ತೆ, ಬೇರು ಕಂದು ಬಣ್ಣದಿಂದ ಡಿಸ್ಕಲರೇಷನ್ ಆಗ್ತದೆ, ಬೇರಿನ ಮುಖಾಂತರ ಇದ್ ಮಾಡಿ ಕಾಂಡದಲ್ಲಿ 4-5 ಅಡಿವರೆಗೂ ಕಂದು ಬಣ್ಣದ ದ್ರವ ಸೋರುತ್ತೆ, ಮತ್ತೆ ಮೇಲ್ಗಡೆಯಲ್ಲಿ ಗರಿಗಳೆಲ್ಲ ಹೊರಗಡೆ ಗರಿಗಳು ಹಳದಿ ಆಗ್ತವೆ, ಜೋತು ಬೀಳ್ತವೆ, ಒಣಗೋಗ್ತವೆ ಗರಿಗಳು, ಮತ್ತೆ ಬಂಚಸಲ್ಲಿ ತೆಂಗಿನ ಕಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಕಾಯಿಗಳು ದಪ್ಪ ಆಗೋದಿಲ್ಲ. ಇದು ರೋಗದ ಲಕ್ಷಣ, ಇಳುವರಿ ಕಡಿಮೆ ಆಗುತ್ತೆ. ಕೊನೆ ಹಂತದಲ್ಲಿ ಅಣಬೆಗಳು ಸಹ ಬುಡದಿಂದ ಹೊರಗಡೆ ಕಾಣ್ಕೊಳ್ಳುತ್ತವೆ, ಅಲ್ಲಿಗೆ ಫೈನಲ್ ಅದು ಫೈನಲ್ ಸ್ಟೇಜ್ ತಲುಪಿದೆ ಅಂತ. ಈಗ ಯಾವ ಹಂತದಲ್ಲಿ ಪ್ರಾರಂಭಿಕ ಹಂತದಲ್ಲೇನೆ ಏನು ಬೇರುಗಳು ಮುಖಾಂತರ ಈ ಒಂದು ಗ್ಯಾನೋಡರ್ಮ ಅಪ್ಲಾನೆಟಮ್ ಅಥವಾ ಗ್ಯಾನೋಡರ್ಮ ಲುಸಿಡಮ್ ಅಂತ ಒಂದು ಸಿಲಿಂಡ್ರ ಎಂಟ್ರಿ ಆಗುತ್ತೋ ಆ ಒಂದು ಬೇರುಗಳಿಂದಲೇ ಪ್ರಾರಂಭಿಕ ಹಂತದಲ್ಲೇ ಅಥವಾ ಕಂದು ಬಣ್ಣದ ದ್ರವ ಸೋರುತ್ತಲ್ಲ ಬುಡದಲ್ಲಿ ಅವಾಗ್ಲೇನೆ ಅಥವಾ ಮೇಲ್ಗಡೆ ಗರಿಗಳಲ್ಲಿ ಹೊರಗಡೆ ಗರಿಗಳು ಹಳದಿ ಆಗ್ತವೆ, ಒಣಗೋಗ್ತವೆ, ಜೋತ್ ಬೀಳ್ತವೆ, ಬಾಡದಂತೆ ಆಗ್ತವೆ ಗರಿಗಳು. ಈ ಒಂದು ಪ್ರಾರಂಭಿಕ ಹಂತದಲ್ಲಿ ಈ ಒಂದು ರೋಗದ ಲಕ್ಷಣವನ್ನು ಗಮನಿಸಿ ನಾವು ನಿರ್ವಹಣಾ ಕ್ರಮಗಳನ್ನ ಸಮಗ್ರ ನಿರ್ವಹಣಾ ಕ್ರಮಗಳನ್ನ ನಾವು ತಗೋಬೇಕಾಗುತ್ತೆ. ಏನೇನು ಸಮಗ್ರ ನಿರ್ವಹಣಾ ಕ್ರಮಗಳು ಯಾವ್ಯಾವು ಅಂತ ಅಂದ್ರೆ, ಈ ಒಂದು ಏನು ಸತ್ತೋಗಿರಂತ ಬೇರುಗಳು ಅಥವಾ ಬಹಳ ರೋಗ ಬಂದು ಸತ್ತೋಗಿರಂತ ಮರಗಳನ್ನ ನಾವು ನಮ್ಮ ಈ ತೋಟದಿಂದ ಹೊರಗಡೆ ಕತ್ತರಿಸಿ ತೆಗಿಬೇಕಾಗತ್ತೆ. ಹೊರಗಡೆ ಮರಗಳ ಅಥವಾ ಬೇರಿನ ತೆಗೆದಂತ ಜಾಗಕ್ಕೆ ನಾವು ಬೆಂಕಿಯಲ್ಲಿ ಸುಟ್ಬೇಕಾಗತ್ತೆ, ಯಾಕಂದ್ರೆ ರೋಗಾಣುಗಳನ್ನ ಸಾಯಿಸಬೇಕು ಅಂತ. ಇದು ಮೊದಲನೇ ಮಾಡಂತ ಕೆಲಸ. ನಂತರದಲ್ಲಿ ಈ ರೋಗಾಣುಗಳು ಜಾಸ್ತಿ ರೋಗ ಇದೆ ಇನ್ನು ಮರಗಳು ಜೀವಂತವಾಗಿದೆ ಅನ್ನೋ ಸಂದರ್ಭದಲ್ಲಿ ನಾವು ಬೇರು ಉಪಚಾರವನ್ನು ಕೊಡುವಂತದ್ದು, ಏನು ಎಕ್ಸೋಕೊನೋಜಲ್ ಅಂತ ಏನು ಹೇಳ್ತೀವಿ ಅದನ್ನ 100 ml ನೀರಿಗೆ ಬೇರು ಉಪಚಾರ, ಬೇರುಪಚಾರ ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ತಗೋಬೇಕಾಗುತ್ತೆ, 1/4 ಲೀಟರ್ದು ಪ್ಲಾಸ್ಟಿಕ್ ಕವರ್ ಅನ್ನ, ಅದಕ್ಕೆ 100 ml ನೀರು ಹಾಕೊಂಡು 3 ml ಎಕ್ಸೋಕೊನೋಜಲ್ ಅಂತ ಒಂದು ದ್ರಾವಣ ಬರ್ತವೆ, ಆ ದ್ರಾವಣವನ್ನ ಹಾಕಿ ನಾವು ಚೆನ್ನಾಗಿ ಶೇಕ್ ಮಾಡ್ಬಿಟ್ಟು ನಾವು ಈ ಕೆಂಪು ಅಥವಾ ಇಟ್ಕೆ ಕಲರ್ ಬೇರನ್ನ ನಾವು ಪತ್ತೆ ಮಾಡಿ ಅಂದ್ರೆ ಆಕ್ಟಿವ್ ರೂಟ್ ಅಂತ ಹೇಳ್ತೀವಿ ಅದನ್ನ ನಾವು ಪತ್ತೆ ಹಚ್ಚಿ ಅದಕ್ಕೆ ಸ್ಲ್ಯಾಂಟ್ ಕಟ್ ಅನ್ನ ಮಾಡಿ ನಾವೇನು 3 ml ಎಕ್ಸೋಕೊನೋಜಲ್ ದ್ರಾವಣ ಹಾಕಿರ್ತೀವಿ ಆ ದ್ರಾವಣದೊಳಗಡೆ ಕಟ್ ಮಾಡಿರೋ ಬೇರನ್ನ ಹಾಕಿ ನಾವು ದಾರವನ್ನು ಕಟ್ಟಬೇಕು. ಇದು 24 ಗಂಟೆ ಒಂದಿನದಲ್ಲಿ ಈ ಔಷಧಿ ದ್ರಾವಣವನ್ನು ಈ ಬೇರು ಆಕ್ಟಿವ್ ರೂಟ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ರೀತಿ ಬೇರು ಉಪಚಾರ ಮಾಡುವಂತದ್ದು, ಮತ್ತೆ ಅದೇ ದ್ರಾವಣವನ್ನು ಏನ್ ಎಕ್ಸಕೊನೋಜಲ್ ಅಂತ ಏನ್ ಹೇಳ್ತೀವಿ, ಅದನ್ನ ಶೇಕಡ 2 ml 1 ಲೀಟರ್ ನೀರಿಗೆ ಸುಮಾರು 40 ಲೀಟರ್ ಅಷ್ಟು ಔಷಧಿ ದ್ರಾವಣವನ್ನ ಆ ಸುತ್ತಲೂ ಬುಡದ ಸುತ್ತಲೂ ಹಾಕ್ಬೇಕಾಗತ್ತೆ. ಇದನ್ನ ನಾವು ಮಾಡ್ಬೇಕಾಗತ್ತೆ. ಮತ್ತೆ ಈ ಒಂದು ಬೇರುಗಳು ರೋಗದಿಂದ ಕೂಡಿರತಕ್ಕಂಥ ಮರಗಳಿಂದ ಆರೋಗ್ಯ ಇರುವಂತ ಬೇರುಗಳಿಗೆ ಅಟ್ಯಾಚ್ ಆಗದಂಗೆ ನಾವು ಟ್ರೆಂಚನ್ನ ಸುತ್ತ ಟ್ರೆಂಚನ್ನ ತೋಡ್ಬೇಕಾಗತ್ತೆ. ಸುಮಾರು 1 ಮೀಟರ್ ಆಳದಷ್ಟು, ಒಂದು 30 ಸೆಂಟಿಮೀಟರ್ ಅಗಲದಷ್ಟು ಟ್ರೆಂಚನ್ನ ತೋಡಿ ನಾವು ಇದ್ ಮಾಡ್ಬೇಕಾಗತ್ತೆ. ಮತ್ತೆ ಈ ಒಂದು ರೋಗಾಣು ನೀರಿನ ಮುಖಾಂತರ ಪ್ರಸಾರಗೊಳ್ಳೋದ್ರಿಂದ ನಾವು ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಡೋದು ಒಳ್ಳೇದು. ಮತ್ತೆ ಬೇಸಿನ್ ಇರಿಗೇಷನ್ ಕೊಡೋದು ಒಳ್ಳೇದು. ನಾವು ಫ್ಲಡ್ ಇರಿಗೇಷನ್ ಏನು ಆಯ್ ನೀರು ಅಂತ ಹೇಳ್ತೀವಿ, ಆ ನೀರಿನ ಮುಖಾಂತರ ಸಹ ಒಂದು ಪ್ರದೇಶದಿಂದ ರೋಗದಿಂದ ಇನ್ನೊಂದು ಸಾಧ್ಯತೆ ಇದೆ. ಮತ್ತೆ ನಾವು ಉಳುಮೆ ಮಾಡೋದ್ರಲ್ಲೂ ಸಹ ಒಂದು ರೋಗ ಬಂದಿರುವಂತಹ ಗಿಡದಿಂದ ರೋಗ ಮುಕ್ತ ಗಿಡಕ್ಕೆ ಹರಡಂತ ಚಾನ್ಸಸ್ ಇದೆ. ಅದ್ರ ದೇಶದಿಂದ ನಾವು ಉಳುಮೆ ಮಾಡೋದನ್ನ ಬಹಳ ಕೇರ್ಫುಲ್ ಆಗಿ ಇದ್ ಮಾಡ್ಬೇಕಾಗತ್ತೆ. ಮತ್ತೆ ಆಯ್ ನೀರನ್ನ ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ ಈ ಒಂದು ತೋಟದಲ್ಲಿ. ಮತ್ತೆ ಹನಿ ನೀರಾವರಿಯನ್ನ ಮತ್ತೆ ಬೇಸಿ ಇರಿಗೇಷನ್ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು. ಮತ್ತೆ ಏನು ಯಾವ ಅಣಬೆ ರೋಗ ಆಗಿರ್ಬೋದು ಅಥವಾ ಕಾಂಡ ಸೊರೂ ರೋಗ ಆಗಿರ್ಬೋದು, ಯಾವ ಮರದಲ್ಲಿ ನ್ಯೂಟ್ರಿಷಿಯಸ್ ಕೊರತೆ ಇರುತ್ತೆ, ನ್ಯೂಟ್ರಿಯಂಟ್ ಕೊರತೆ ಇರುತ್ತೆ, ಆ ಮರಗಳಲ್ಲಿ ಈ ರೋಗಾಣುಗಳು ಬರ್ತವೆ. ಅದರ ದೇಶದಿಂದ ಶಿಫಾರಸು ಪ್ರಮಾಣದಲ್ಲಿ ಏನು ಶೇಕಡ ಈಗ 1/4 kg ಸಾರಜನಕವನ್ನು ಶಿಫಾರಸು ಮಾಡಿದ್ವಿ, ಮತ್ತೆ 320 ಗ್ರಾಂ ಅಷ್ಟು ರಂಜಕವನ್ನ ಶಿಫಾರಸು ಮಾಡಿದ್ವಿ, ಮತ್ತೆ 1 kg 200 ಗ್ರಾಂ ಅಷ್ಟು ಪೊಟಾಶ್ ಅನ್ನ ನಾವು ಶಿಫಾರಸು ಮಾಡಿದ್ವಿ. ಈ ಶಿಫಾರಸು ಮಾಡಿಸತಕ್ಕಂತ ಸಾರಜನಕ ರಂಜಕ ಪೊಟಾಶ್ ಅನ್ನ ಕೊಡುವಂತದ್ದು ಏನು 1/4 kg 320 ಗ್ರಾಂ ರಂಜಕ ಮತ್ತೆ 1 kg 200 ಗ್ರಾಂ ಅಷ್ಟು ಪೊಟಾಶ್ ಕೊಡುವಂತದ್ದು. ಇದ್ರ ಜೊತೆಗೆ ಶಿಫಾರಸು ಮಾಡಿರ್ತಕ್ಕಂತ ಏನು ನೀಮ್ ಕೇಕ್ 5 kg ಒಂದು ಬೇವಿನ ಹಿಂಡಿನ ಶಿಫಾರಸು ಮಾಡಿರೋದ್ರ ಜೊತೆಗೆ ಟ್ರೈಕೋಡರ್ಮ್ ಆರ್ಜಿಯಾನಮ್ ಅಂತ ಒಂದು ಜೈವಿಕ ಶಿಲೀಂಧ್ರ ನಾಶಕವನ್ನು ಸಹ ನಾವು ಬೆರೆಸ್ಕೊಂಡು ಹಾಕೋದ್ರಿಂದ ಈ ಒಂದು ರೋಗವನ್ನ ಸಂಪೂರ್ಣವಾಗಿ ತಡೆಗಟ್ಟಬಹುದು. ಇದ್ರ ಜೊತೆಗೆ ಹಸಿರಿಲ ಗೊಬ್ಬರವನ್ನ ಹಾಕಂತದ್ದು, ಗೊಬ್ಬರದ ಗಿಡಗಳಾದಂತ ನಾವು ದಹಿಂಚ ಆಗಿರ್ಬೋದು, ಅಪ್ಸೊಂಬ್ ಆಗಿರ್ಬೋದು, ಮತ್ತು ಮುಖನ ಬೆಳೆ ಆಗಿರ್ಬೋದು, ಇದನ್ನ ಬೆಳೆದಿ ಹೂ ಬಿಡುವಂತದಲ್ಲಿ ಮಣ್ಣಿಗೆ ಸೇರಿಸುವಂತದ್ದು, ಇದನ್ನೆಲ್ಲ ಮಾಡೋದ್ರಿಂದ ಈ ಒಂದು ರೋಗವನ್ನ ತಡೆಗಂಟಂತ ಶಕ್ತಿ ಈ ಒಂದು ತೆಂಗಿನ ಮರದಲ್ಲಿ ಬಂದು ಈ ರೋಗವ ಕ್ರಮೇಣವಾಗಿ ನಾವು ಕಡಿಮೆ ಮಾಡಬಹುದು. ಎಲ್ಲ ಸಮಗ್ರ ನಿರ್ವಹಣಾ ಕ್ರಮ ಅಳವಡಿಸಿಕೊಂಡ್ರಿಂದ ಈ ರೋಗವನ್ನು ಸಮಗ್ರವಾಗಿ ತಡೆಗಟ್ಟಬಹುದು. ಇವಿಷ್ಟು ಅಣಬೆ ರೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಹೀಗೆ ತೆಂಗನ್ನ ಬಾಧಿಸತಕ್ಕಂತಹ ಮತ್ತೊಂದು ರೋಗ ಅಂತ ಹೇಳಿದ್ರೆ ಕಾಂಡ ಸೋರುವ ರೋಗ. ಇತ್ತೀಚಿನ ದಿವಸದಲ್ಲಿ ಇದು ಹೆಚ್ಚು ಭಾಗಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ರೋಗ ಹೇಗೆ ಬರುತ್ತೆ, ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ? ಇನ್ನೊಂದು ಆಸ್ನಾ ಭಾಗದಲ್ಲಿ ಬಹುಮುಖ್ಯವಾಗಿ ಕಂಡುಬರುತ್ತೆ. ಆಸ್ನಾ ಮತ್ತು ತುಮಕೂರು ತಿಪ್ಟೂರು ಈ ಭಾಗದಲ್ಲಿ ಬಹುಮುಖ್ಯವಾಗಿ ಕಂಡುಬರುವಂತ ಒಂದು ರೋಗ ಅಂದ್ರೆ ಕಾಂಡ ಸೋರುವ ರೋಗ. ಈ ಒಂದು ರೋಗದ ಕಂಡೀಷನ್ ಯಾವ ಒಂದು ಕಂಡೀಷನ್ ಅಲ್ಲಿ ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ ಅಂತ ಏನ್ ಹೇಳ್ತೀವಿ, ಅದು ಯಾವ ಕಂಡೀಷನ್ ಅಲ್ಲಿ ಈ ಒಂದು ರೋಗಗಳು ಬರ್ತವೆ ಅಂದ್ರೆ, ಒಂದು ಈಗ ಡ್ರಾಟ್ ಸಡನ್ ಡ್ರೈ ಆಗ್ಬಿಟ್ಟು ಸಡನ್ ಆಗಿ ಮಳೆ ಬರುವಂತದ್ದು, ಹಿಂಗೆ ಡ್ರಾಟ್ ಫಾಲೋಡ್ ಬೈ ಸಡನ್ ವೆಟ್ಟಿಂಗ್ ಇಂತ ಒಂದು ಸಂದರ್ಭದಲ್ಲಿ. ಮತ್ತೆ ಇಂಬ್ಯಾಲೆನ್ಸ್ ನ್ಯೂಟ್ರಿಷನ್ ಅಂದ್ರೆ ಅತಿಯಾದ ಸಾರಜನಕ ಕೊಡುವಂತದ್ದು, ಇಲ್ಲ ಕಡಿಮೆ ಸಾರಜನಕ ಕೊಡುವಂತದ್ದು, ಇಲ್ಲ ಅತಿಯಾದ ರಂಜಕ ಕೊಡುವಂತದ್ದು, ಇದರಿಂದನು ಸಹ ಈ ಒಂದು ರೋಗ ಒಂದು ಬರುತ್ತೆ. ಮತ್ತೆ ಮಣ್ಣಿನ ಒಂದು ಸೆಲೆನಿಟಿ ಆಲ್ಕಲಿನಿಟಿ ಅಂತ ಏನು ಅಸಿಡಿಟಿ ಸಾಯಿಲಲ್ಲೂ ಸಹ ಈ ಒಂದು ರೋಗ ಬರುವಂತ ಬಾಧ್ಯತೆ ಜಾಸ್ತಿ ಇದೆ. ಇದು ಈ ಒಂದು ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ ಅಂತ ಏನ್ ಹೇಳ್ತೀವಿ, ಅದು ಈ ಒಂದು ಪೂರಕವಾದ ವಾತಾವರಣ ಈ ಒಂದು ರೋಗಕ್ಕೆ. ಈ ರೋಗನು ಸಹ ಒಂದು ಸಿಲಿಂಡರ್ನಿಂದ ಬರುವಂತ ಒಂದು ತೆಲ್ವಿಯಾಪ್ಸಿಸ್ ಬ್ಯಾರಾಟಾಕ್ಸ ಅಂತ ಒಂದು ಸಿಲಿಂಡರ್ನಿಂದ ಈ ಒಂದು ರೋಗ ಹರಡುತ್ತೆ. ಇದು ಸಹ ಈ ಒಂದು ಸಿಲಿಂಡರ್ ತೆಲ್ವಿಯಾಪ್ಸಿಸ್ ಪ್ಯಾರಾಡಾಕ್ಸ್ ಅಂತ ಏನ್ ಹೇಳ್ತೀವಿ ಸಿಲಿಂಡರ್, ಇದು ಸಹ ಮಣ್ಣಲ್ಲಿ ಸಹ ಆಶ್ರಯ ಪಡ್ಕೊಳ್ಳುತ್ತೆ, ಮಣ್ಣಲ್ಲಿ ಮತ್ತು ಕೊಳತಂತ ಬೇರ್ಗಳಿಂದ ಈ ಒಂದು ಆಶ್ರಯ ಪಡ್ಕೊಂಡು ಈ ಒಂದು ರೋಗಾಣುವನ್ನು ಉಂಟು ಮಾಡುತ್ತೆ. ಇದು ಮೊದಲೇ ಹೇಳ್ದಂಗೆ ಕಾಂಡ ಸೋರುವ ರೋಗ ಅಂದ್ರೆ ಬಹುಮುಖ್ಯವಾದ ಲಕ್ಷಣ ಏನಂದ್ರೆ, ಏನು ನಾವು ಕಾಂಡ ಇರ್ತದೆ ತೆಂಗಿನ ಮರದ ಕಾಂಡ, ಆ ಕಾಂಡದಲ್ಲಿ ಕಂದು ಬಣ್ಣ ಮಿಶ್ರಿತ ಕೆಂಪು ಅಥವಾ ಕಂದು ಬಣ್ಣ ಮಿಶ್ರಿತ ಒಂದು ಕಾಂಡ ಸೋರುತ್ತೆ. ಇದು ಪ್ರಾರಂಭಿಕ ಹಂತದಲ್ಲಿ ಬುಡದಲ್ಲಿ ಕೆಳಗಡೆನೆ ಏನು ಒಂದು 2-3 ಅಡಿ ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ. ರೋಗ ವೃದ್ಧಿಯಾದಂತೆ ಅಪ್ ಟು ಏನು 7-8 ಅಡಿ ವರೆಗೂ ಮೇಲ್ಗಡೆ ಹೋಗ್ತದೆ ರೋಗ ಅಭಿವೃದ್ಧಿಯಾದಂಗೆ. ಈ ರೀತಿ ಅಭಿವೃದ್ಧಿಯಾದಂತ ಒಂದು ತೆಂಗಿನ ಮರದಲ್ಲಿ ಹೊರಗಡೆ ಗರಿಗಳು ಮೊದಲೇ ಹೇಳ್ದಂಗೆ ಹಳದಿ ಆಗ್ತವೆ, ಬಾಡ್ತವೆ ಗರಿಗಳು, ಮತ್ತೆ ಜೋತ್ ಬೀಳ್ತವೆ. ಇದು ರೋಗದ ಲಕ್ಷಣ. ಈ ಒಂದು ರೋಗ ನಾವು ಪ್ರಾರಂಭಿಕ ಹಂತದಲ್ಲೇ ನಾವು ಮೇಲ್ಗಡೆ ಗರಿಗಳನ್ನು ಗಮನಿಸಿದಾಗ ಹೊರಗಡೆ ಗರಿಗಳು ಹಳದಿ ಆಗ್ತವೆ, ಬಾಡಂತ ಇರೋದು, ಜೋತ್ ಬೀಳದಿರೋದು, ಮತ್ತೆ ಅದು ಜೋತ್ ಬಿದ್ದಂತ ಗರಿಗಳು ಮರದಿಂದ ಬೀಳೋದಿಲ್ಲ, ಆ ಮರಕ್ಕೆ ಅಂಟ್ಕೊಂಡಿರ್ತವೆ. ಇದು ಬಹುಮುಖ್ಯವಾದಂತ ಲಕ್ಷಣ. ಪ್ರಾರಂಭಿಕ ಹಂತದಲ್ಲಿ ಈ ರೋಗವನ್ನು ನಾವು ಪತ್ತೆ ಮಾಡಿ ಈ ರೋಗಕ್ಕೆ ಸಮಗ್ರ ನಿರ್ವಹಣಾ ಒಂದು ಕ್ರಮಗಳನ್ನು ಅಳವಡಿಸಿಕೊಂಡಿದ್ದೀಯಾದಲ್ಲಿ ಈ ರೋಗವನ್ನು ಸಮರ್ಪಕವಾಗಿ ತಡೆಗಟ್ಟಬಹುದು. ಒಂದು ನಾವು ಆವಾಗಲೇ ಹೇಳದಂಗೆ ಒಂದು ಏನು ಈ ರೋಗ ಕಾಂಡದಲ್ಲಿ ಸೋರ್ತಾ ಇದೆ ಕಂದು ಬಣ್ಣದ ಇದು ಲೇಟರ್ ಒಣಗದ ಮೇಲೆ ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಏನು ಈ ಕಪ್ಪು ಬಣ್ಣದ ಅಥವಾ ಕಂದು ಬಣ್ಣದ ಒಂದು ಕಾಂಡ ರಸ ಸೋರಿರುತ್ತದೆ, ಆ ರಸ ಸೋರಿರುವ ತೊಗಟೆಯನ್ನ ನಾವು ಮಚ್ಚು ಅಥವಾ ಕುಡುಗೋಲಿಂದ ಅದನ್ನ ತೆಗಿಬೇಕಾಗುತ್ತೆ. ಆ ಡೆಡ್ ಟಿಶ್ಯೂನ ತೆಗೆದಾಗಿ ಆ ತೊಗಟೆಯನ್ನು ತೆಗೆದುಬಿಟ್ಟು ಅದರ ಜೊತೆಗೆ ಶೇಕಡ 1 ಬೋಡೋ ದ್ರಾವಣವನ್ನು ನಾವು ಲೇಪನ ಮಾಡಬೇಕಾಗುತ್ತೆ, ಅಥವಾ ಎಕ್ಸೋಕೋನೋಸಲ್ ಏನು ಹೇಳ್ತೀವಿ ಅದನ್ನ 300 ml ನೀರಿಗೆ 3 ml ಹಾಕೊಂಡು ಆ ಔಷಧಿ ದ್ರಾವಣವನ್ನ ಪೇಸ್ಟ್ ಮಾಡುವಂಥದ್ದು, ಅಥವಾ ಶೇಕಡ 1 ಬೋಡೋ ದ್ರಾವಣ ಪೇಸ್ಟ್ ಮಾಡೋದು, ಅಥವಾ ನಮ್ಗೆ ಗಟ್ಟಿಯಾಗಬೇಕು ಅಂದ್ರೆ ಶೇಕಡ 10 ಬೋಡೋ ದ್ರಾವಣವನ್ನು ಸಹ ನಾವು ಪೇಸ್ಟ್ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು. ಅಷ್ಟು ಮಾಡಿದ್ರೆ ಸಾಕಾಗುತ್ತೆ ಇಲ್ಲ ನಂತರ. ಅದೇ ರೀತಿ ಎಕ್ಸೋಕೋನೋಸಲ್ ಅಂತ ಏನ್ ಹೇಳ್ತೀವಿ ಅದನ್ನ 2 ml 1 L ನೀರಿಗೆ ದ್ರಾವಣ ಮಾಡ್ಕೊಂಡು ಸರಿಸುಮಾರು 40 L ಔಷಧಿ ದ್ರಾವಣವನ್ನ ಬುಡಕ್ಕೆ ಹಾಕಂತದ್ದು, ಏನು ಪಾತಿ ಮಾಡಿರ್ತೀವಲ್ಲ ಅನ್ನೋ ತೆಂಗಿನ ಮರ ಅದಕ್ಕೆ ಹಾಕಂತದ್ದು, ಮತ್ತೆ ಅದ್ರ ಜೊತೆಗೆ ನಾವು ಬೇವಿನ ಹಿಂಡಿನ ಕೊಡಂತದ್ದು, ಬೇವಿನ ಹಿಂಡಿ ಜೊತೆಗೆ ಟ್ರೈಕೋಡರ್ಮ್ ಆರ್ಜಿಯಾನಮ್ ಅಂತ ಏನ್ ಹೇಳ್ತೀವಿ ಅದನ್ನ ಮಿಶ್ರಣ ಮಾಡಿ ನಾವು ಬೇರ್ಗೆ ಕೊಡಂತದ್ದು, ಮತ್ತೆ ಹಸಿರೆಲೆ ಗೊಬ್ಬರಗಳನ್ನ ಭೂಮಿಗೆ ಸೇರಿಸಂತದ್ದು, ಇದೆಲ್ಲಾನು ನಾವು ಮಾಡಿದಾಗ ಮತ್ತೆ ನಾನು ಅವಾಗಲೇ ಹೇಳಿದೆ ಇವೆರಡು ರೋಗ ಅಣಬೆ ರೋಗ ಮತ್ತು ಕಾಂಡಸೋರ ರೋಗ ಯಾವ ಮರಗಳು ವೀಕ್ ಇರ್ತವೆ, ಯಾವ ತೋಟಗಳು ನೆಗ್ಲೆಕ್ಟೆಡ್ ಆರ್ಚರ್ಡ್ ಅಂತ ಏನ್ ಹೇಳ್ತೀವಿ ನೆಗ್ಲೆಕ್ಟೆಡ್ ಮಾಡಿರ್ತೇವೆ ಅಂತ ಒಂದು ತೋಟಗಳಲ್ಲಿ ಈ ಒಂದು ರೋಗಗಳು ಸರ್ವಸಾಮಾನ್ಯವಾಗಿ ಕಾಣಿಸ್ಕೊಳ್ತವೆ. ಈ ತೆಂಗಿನ ರೋಗಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಸಮಸ್ಯೆಗೆ ಪರಿಹಾರ ಬೇಕು ಅಂತ ಹೇಳಿದ್ರೆ, ನಮ್ಮ ಕೃಷಿಕರು ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನೀವು ನನ್ನ ಮೊಬೈಲ್ ಸಂಖ್ಯೆಗೆ ಫೋನ್ ಮಾಡಿ ನಿಮ್ಮ ಯಾವುದೇ ತೆಂಗಿನಲ್ಲಿ ಬರುವಂತಹ ರೋಗಗಳನ್ನ ನೀವು ಮಾಹಿತಿಯನ್ನ ಪಡ್ಕೊಳ್ಬೇಕಾಗಿದೆ. ನನ್ನ ಮೊಬೈಲ್ ಸಂಖ್ಯೆ 9901066669. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ. ನನ್ನ ಮೊಬೈಲ್ ಸಂಖ್ಯೆ 9901066669. ಇದು ನನ್ನ ಮೊಬೈಲ್ ಸಂಖ್ಯೆ ಆಗಿರುತ್ತೆ. ಒಳ್ಳೆದು ಡಾಕ್ಟರ್ ಪಿ ಎಸ್ ಪ್ರಸಾದ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆ ಬಾಧಿಸತಕ್ಕಂತಹ ವಿವಿಧ ರೋಗಗಳ ಪರಿಚಯ ಮತ್ತೆ ಅವುಗಳ ನಿಯಂತ್ರಣದ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಬಾಟ್ಲಿಗೆ ಹಾಲು ಹಾಕೊಡು ನೋಡ ಅಶಕ್ಕ, ಮಗು ಹೆಂಗ್ ರಚ್ಚಿ ಹಿಡಿತೈತೆ. ಯಾಕಮ್ಮ ಬಾಟ್ಲಿ ಹಾಲು? ಮಗಿಗೆ 6 ತುಂಬೋ ಗಂಟ ನೀನೆ ಎದೆ ಹಾಲು ಕುಡ್ಸು, ಇಲ್ಲಾಂದ್ರೆ ಕೂಸಿನ ಆರೋಗ್ಯ ಹಾಳಾಯ್ತದ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಾಯಿ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕುಗೊಳ್ಳುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತದೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.